ಕರೆ ಮಾಡಿ ಶ್ರೋತೃಗಳೇ, 0827 722 2006 2006. ನಮಸ್ಕಾರ, ಯಾರು ತಾವು? ಹಲೋ. ಹಾಂ, ಮಾತಾಡಿ. ತಮ್ಮ ಹೆಸರು? ಪೂವೈ ಅಂತ. ಪೂವೈನವರು ಎಲ್ಲಿಂದ? ಬಿಟ್ಟಂಗಾಲದಿಂದ. ಬಿಟ್ಟಂಗಾಲ ಯಾವ ತಾಲೂಕು ಬರುತ್ತೆ ಹೇಳಿ ಸ್ವಾಮಿ? ಬಿಟ್ಟಂಗಾಲ ಕೋತೇರಿ. ಹಾಂ, ವಿರಾಜಪೇಟೆ ತಾಲೂಕು. ಹಾಂ, ವಿರಾಜಪೇಟೆ ತಾಲೂಕು. ಪೂವೈನವರು, ಎಷ್ಟು ತೋಟ ಇದೆ, ಏನ್ ಮಾಡ್ತೀರಿ? ನಿಮ್ದು ತೋಟ ಎಷ್ಟಿದೆ? ಮೂರು ಎಕರೆ. ಕಾಫಿ, ಕರಿಮೆಣಸು, ತೆಂಗು, ಬಾಳೆ. ಓಹೋ, ಮನೇಲಿ ಯಾರ್ಯಾರು ಇದ್ದೀರಿ? ಅಪ್ಪ, ಅಕ್ಕ, ಅಣ್ಣ. ನೀವೇನ್ ಮಾಡ್ತಾ ಇದ್ರಿ? ನಾನು ಕೃಷಿ ಸರ್. ಓದದ್ ಮುಗಿತ? ಮುಗಿತು ಸರ್. ಏನು ಓದಿದ್ರಿ? ಸೆಕೆಂಡ್ ಪಿ ಯು ಸಿ. ಯಾವಾಗ ಮುಗಿಸಿದ್ರಿ? ಕಳೆದ ವರ್ಷ. ಮುಂದೆ ಹೋಗೋದ್ ಬೇಡ ಅಂತ ಅನಿಸ್ತಾ? ಮುಂದೆ ಇನ್ನು ಹೆಚ್ಚಿಗೆ ಓದೋದ್ ಬೇಡ ಅಂತ ಅನಿಸ್ತಾ ಇದೆಯಾ, ಅಥವಾ ಹೇಗೆ? ಓ, ಕೃಷಿನೇ ಸಾಕು, ಇನ್ಯಾವ್ದು ಬೇಡ. ನೋಡಿ, 3 ಎಕರೆ ಇದ್ರೂ ಜೀವನ ಕಟ್ಕೊಳ್ಬಹುದು, ಮತ್ತಿನ್ನು ಬೇರೆ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಮಾಡೋರು ಇದಾರಂತ ನೀವು ಗಮನಿಸಿದ್ರಿ, ಆತರ ಆಲೋಚನೆ ಇರ್ಬೇಕು ನಿಮ್ಮಲ್ಲಿ ಅಲ್ವಾ? ನಿಮ್ದು ಜಮೀನಲ್ದಲ್ಲೇ, ತೋಟಲ್ದಲ್ಲೇ ಬೇರೆಯವ್ರದ್ದು ಗುತ್ತಿಗೆ ತೆಗೆದುಕೊಂಡು ಮಾಡ್ತಾ ಇದೀರಾ? ನಮ್ದು ತೋಟ ಅಲ್ಲದೆ ಗದ್ದೆ. ಗದ್ದೆನ ಬೇರೆಯವ್ರದ್ದು ತಗೊಳ್ತೀರಾ? ತಗೊಳ್ತೀವಿ ಅಂದ್ರೆ ಈ ವರ್ಷ ನಾವೇ ಮಾಡ್ತಿರೋದು ಸರ್. ಓಕೆ, ಎಷ್ಟು ಎಕರೆ ಗದ್ದೆ ಇದೆ? ಅಂದ್ರೆ 2 ಎಕರೆ ಸರ್. 2 ಎಕರೆ ಗದ್ದೆ, 3 ಎಕರೆ ತೋಟ. ಹೌದು ಸರ್. ದನಕರುಗಳು? ದನಗಳಿಲ್ಲ ಸರ್. ಇಲ್ವಾ? ಇಲ್ಲ. ನೀವು ಈಗ ಶುರು ಮಾಡಬಹುದು ಅಲ್ವಾ? ಹೌದು ಸರ್. ಹೌದು. ರೇಡಿಯೋ ಎಷ್ಟು ವಯಸ್ಸಿನಿಂದ ಕೇಳ್ತದ್ರಿ ನೀವು? ಅಲ್ವಾ? ಹೌದು. ಮನೆಯಲ್ಲಿ ಎಲ್ಲರೂ ರೇಡಿಯೋ ಆಲಿಸ್ತಾ ಇರ್ತೀರಲ್ವಾ? ಹೌದು. ಪೂವೈನವರೇ, ನಿಮಗೆ ಒಂದು ಸುಲಭವಾದ ಪ್ರಶ್ನೆ. ಬಲಿತರು ಬಣ್ಣ ಬದಲಿಸಿಕೊಳ್ಳದ ತರಕಾರಿಗಳು ಯಾವ್ಯಾವ ಅನ್ಕೊಂಡು ಹೇಳ್ಬೋದಾ ನೋಡಿ? ಬಲಿತರು ಬಣ್ಣ ಬದಲಾವಣೆ ಆಗುದಿಲ್ಲ ಕೆಲವೊಂದು ತರಕಾರಿಗಳಲ್ಲಿ. ಈಗ ಉದಾಹರಣೆಗೆ, ಮೆಣಸಿನಕಾಯಿಯಲ್ಲಿ ಹಸಿ ಮೆಣಸಿನಕಾಯಿ ಹಸಿರಾಗಿರುತ್ತೆ, ಹಣ್ಣಾದಾಗ ಬದಲಾವಣೆ ಆಗುತ್ತಲ್ವಾ? ಆದ್ರೆ ಕೆಲವೊಂದು ತರಕಾರಿಗಳಲ್ಲಿ ಎಳೆ ಕಾಯಿ ಇದ್ದಾಗ ಹೇಗೆ ಬಣ್ಣ ಇರುತ್ತೋ ಅದೇ ಬಣ್ಣ ಬಲಿತಾಗ್ಲೂ ಇರುತ್ತೆ. ಯಾವ ತರಕಾರಿಗಳವು? ಬದನೆ, ಕ್ಯಾಬೇಜ್. ಬದನೆ, ಕ್ಯಾಬೇಜ್. ಬದನೆ ಅಲ್ಲ, ಸೀಮೆ ಬದನೆ ಹೇಳಿದ್ರ ಸಾಮಾನ್ಯ ಬದನೆ ಹೇಳಿದ್ರ? ಸಾಮಾನ್ಯ ಬದನೆ. ಸಾಮಾನ್ಯ ಬದನೆ ಆಗುತ್ತಲ್ಲ ಬಲ್ಬ್ ಮೇಲೆ. ಹೌದು, ತಿನ್ನೋ ಬದನೆ. ಸಾಮಾನ್ಯ ಬದನೆ ತಿನ್ನೋ ಬದನೆ ಎಲ್ಲ ಒಂದಲ್ವಾ. ಸೀಮೆ ಬದನೆ ಆದ್ರೆ ಬಳ್ಳಿ ತರ ಬೆಳೀತಲ್ಲ, ಅಲ್ಲಿ ಬದಲಾವಣೆ ಆಗಲ್ಲ. ಈ ಉದ್ದನ ಬದನೆ, ಆಲೂಗಡ್ಡೆ ಸರಿಯಾಗಿ ಹೇಳಿದ್ರಿ, ಎಲೆ ಕೋಸು ಸರಿಯಾಗಿ ಹೇಳಿದ್ರಿ, ಆಮೇಲೆ ಈರುಳ್ಳಿ. ಸರಿನೇ. ಮೂಲಂಗಿ. ಕ್ಯಾರೆಟ್ ಸರಿ. ಬೀಟ್ರೂಟ್ ಸರಿನೇ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ ಅಲ್ವಾ? ತಕ್ಷಣ ಹೊಳಿಲಿಕ್ಕಿಲ್ಲ, ಆದ್ರೂ ಸುಮಾರಿದ್ದಾವೆ. ಈ ಮಧ್ಯದಲ್ಲಿ ಬಣ್ಣ ಬದಲಿಸಿಕೊಳ್ಳುವ ತರಕಾರಿಗಳು, ಟೊಮಾಟೊ ಇದೆ, ಬದನೆ ಇದೆ, ಹಸಿಮೆಣಸಿನಕಾಯಿ ಇದೆ ಅಲ್ವಾ? ಕುಂಬಳ ಇದೆ. ನೋಡಿ ಎಷ್ಟು ವಿಚಿತ್ರವಾದ ವಿಷಯಗಳು ನಮ್ಮ ನಿಸರ್ಗದಿಂದ ನಮ್ಗೆ ಗೊತ್ತಾಗ್ತವಲ್ವಾ? ಹೌದು ಹೌದು, ಒಳ್ಳೇದು. ಇನ್ನು ಉತ್ತರ ಹೇಳೋರು ಇದಾರೆ, ನೋಡೋಣ. ನೀವು ಇಷ್ಟೊಂದು ಹೇಳಿದಿರಲ್ಲ, ಧನ್ಯವಾದ. ಮತ್ತೆ ನಿಮಗೆ ಆಸಕ್ತಿ ಇದೆ ಕೃಷಿಯಲ್ಲಿ, ಬಿಡಬೇಡಿ. ಛಲದಿಂದ, ಆಸಕ್ತಿಯಿಂದ, ಹಿಡಿತದಿಂದ, ಅಪ್ಪ ಅಮ್ಮಗಳ ಮಾರ್ಗದರ್ಶನದಿಂದ ಮತ್ತು ಇತರರ ಒಂದು ಸಲಹೆಗಳಿಂದ ಕೃಷಿಯಲ್ಲಿ ಏಳಿಗೆಯನ್ನು ಕಾಣ್ತಾ ಹೋಗಿ ಪೂವೈನವರ. ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದೀರಿ. ನಿಮ್ಮ ಆಲೋಚನೆ, ನಿಮ್ಮ ಆಸೆ ಹೇಗಿದೆಯೋ ಹಾಗೆ ಹೋದ್ರೆ, ಅದರಲ್ಲೂ ಕೃಷಿಯಲ್ಲಿ ಭಾಗವಹಿಸುವ ಒಂದು ಆಸಕ್ತಿ ಇದೆಯಲ್ಲ, ಅದು ಮೆಚ್ಚತಕ್ಕಂಥದ್ದು, ನಿಮಗೆ ಭೇಷ್ ಅನ್ನಲೇಬೇಕು. ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನೋಡಿ ಶ್ರೋತೃಗಳೇ, ಯುವಕರು ಕೃಷಿಗೆ ಬರೋದಿಲ್ಲ ಅಂತ ನಾವು ಮಾತಾಡ್ತಿರ್ತೀವಿ, ಆದರೆ ಈಚೆಗೆ ಇನ್ನು PUC ಮುಗಿಸಿ ಮುಂದೆ ಸಾಕು ಅಂತ ಅಂದ್ಕೊಂಡು ಕೃಷಿಗೆ ಬಂದಿರುವ ಪೂವಯ್ಯ ಬಿಟ್ಟಂಗಾಲ ಗ್ರಾಮದವರು, ವಿರಾಜಪೇಟೆ ತಾಲೂಕಿನವರು, ಎಷ್ಟು ಆಸಕ್ತಿಯಿಂದ ಆಲೋಚನೆಗಳನ್ನು ಇಟ್ಕೊಂಡು ಹೋಗ್ತಿದ್ದಾರೆ, ರಸಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಎಷ್ಟು ಒಲವು ತೋರಿಸಿದ್ರು ನೋಡಿ ಅಲ್ವಾ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ? ವ್ಯತ್ಯಾಸ ಆಯಿತು. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಇದೆ, ಇನ್ನೂ ಉತ್ತರ ಸಿಗಬೇಕಾಗಿದೆ ಅಂತ ಅಂದ್ಕೊಂಡು ಈ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಬಲಿತರು ಬಣ್ಣ ಬದಲಿಸಿಕೊಳ್ಳದ ತರಕಾರಿಗಳು ಯಾವ್ಯಾವು? ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ನಿತ್ಯಾನಂದ ಅಂತ. ನಿತ್ಯಾನಂದ, ಎಲ್ಲಿಂದ ಸ್ವಾಮಿ? ನಮ್ದು ಸುಳ್ಯ ತಾಲೂಕು ಆಲಿಟಿ ಗುಂಡೆ. ಗುಂಡೆ ಹತ್ರ ಬರುತ್ತಾ? ಸರಿ, ಹೌದು. ಆಲಿಟಿ ಸುಳ್ಯ ಕಳೆದ ಗುಂಡೆ, ಆಲಿಟಿ ಆಲಿಟಿ ಕಳೆದ ಗುಂಡೆ. ಅಲ್ಲಿ ಆಕಾಶವಾಣಿ ಮಡಿಕೇರಿ, ಮೈಸೂರು, ಮಂಗಳೂರು ಈ ತರ ಎಷ್ಟು ಆಕಾಶವಾಣಿ ನಿಲಯ ಕಾರ್ಯಕ್ರಮಗಳು ಬರ್ತವೆ ನಿಮಗೆ? ಹೌದಾ, ಮೂರು ಆಕಾಶವಾಣಿಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ? ಒಂದು ಬೆಳಗಿಂದ ಸಾಯಂಕಾಲ ತನಕ ಕೇಳ್ತಾ ಇರ್ತೀವಿ. ಕೃಷಿಕರು ಅಲ್ವಾ ನಿತ್ಯಾನಂದ ಅವರು ತಾವು? ಹೌದು, ಹೌದು. ಎಷ್ಟು ವಯಸ್ಸು ತಮ್ದು? ನನಗೆ 47 ವರ್ಷ ಆಯ್ತು. 47. ಎಷ್ಟು ವಯಸ್ಸಿನಿಂದ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ? ಅಂದ್ರೆ ಒಂದು 10-15 ವರ್ಷದಿಂದ ಅಲ್ವಾ? 15 ವರ್ಷ. ಟಿವಿನೂ ನೋಡ್ತಿರ್ತೀರಿ, ಪತ್ರಿಕೆನೂ ನೋಡ್ತಿರ್ತೀರಿ, ಆದ್ರೂ ರೇಡಿಯೋನ ಕೇಳ್ಬೇಕನ್ನೋ ಆಸೆ ಅಲ್ವಾ? ರೇಡಿಯೋ ಅಂದ್ರೆ ಬೆಳಿಗ್ಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಆದ್ರೆ ನಮ್ಮಲ್ಲಿ ಒಂದು ಇನ್ನು 9 ಗಂಟೆ ಆಗ್ಬೇಕಷ್ಟೇ ರೇಡಿಯೋ ಆಫ್ ಮಾಡ್ಬೇಕು. ಕರೆಂಟ್ ಇದ್ರೆ ಕೇಳ್ತಾ ಇರುತ್ತೆ, ಅಲ್ಲಿ ಸ್ವಿಚ್ ಹಾಕ್ಬಿಟ್ರೆ ಆಯ್ತು. ಕರೆಂಟ್ ಇಲ್ಲದೆ ಹೋದಾಗ ಸೆಲ್ ಹಾಕೊಳ್ತೀರಾ ಅಥವಾ ಹೇಗೆ? ಇಲ್ಲ ಇಲ್ಲ, ಕರೆಂಟ್ ಹೋದ್ರೆ ಅದು ನಿಲ್ತಾರೆ, ಕರೆಂಟ್ ಬರೋದು ಅದು ಆನ್ ಆಗುತ್ತೆ. ಇಲ್ಲ, ಸೆಲ್ ರೇಡಿಯೋಗಳು ಸಿಗ್ತಾವ, ಚಾರ್ಜಬಲ್ ರೇಡಿಯೋಗಳು ಸಿಗ್ತಾವೆ ಇತ್ತೀಚೆಗೆ. ಇದು ನಾವಂದ್ರೆ ಅದನ್ನ ಯೂಸ್ ಮಾಡೋದು, ನಾವೊಂದಿಲ್ಲ ಮನೆಯಲ್ಲಿ ಹಾಕಿಟ್ರೆ ಅದು ಕೇಳ್ಕೊಂಡಿರ್ತಾರೆ ಇಲ್ಲಿ. ಹೌದು, ಒಳ್ಳೆದು. ಹೌದು ನಿತ್ಯಾನಂದ ಅವರು, ನಾವು ಪ್ರಶ್ನೆ ಕೇಳ್ತಾ ಇದ್ವಿ, ಬಲಿತರು ಬಣ್ಣ ಬದಲಿಸಿಕೊಳ್ಳದ ತರಕಾರಿಗಳು ಯಾವ್ಯಾವ ಅನ್ಕೊಂಡು ಪೂವಯ್ಯನವರು ಹೇಳಿದ್ದು ತಾವು ಕೇಳಿದ್ರಿ. ಇನ್ನು ಉಳಿದದ್ದು ಬೀಟ್ರೂಟ್, ಆಲೂಗಡ್ಡೆ. ಹೌದು, ಅದನ್ನ ಹೇಳಿದ್ರ ಅವರು, ಬೀಟ್ರೂಟ್, ಆಲೂಗಡ್ಡೆ, ಕ್ಯಾರೆಟ್, ಎಲೆಕೋಸು, ಗೆಡ್ಡೆ ಗೆಣಸು. ಅದರಲ್ಲಿ ಕೆಲವೆಲ್ಲ ಇರೋದಲ್ಲ, ಮಾಡಲಿಲ್ಲ, ಮುಂಡಿ, ಕೇನೆ. ಬೆಂಡೆಕಾಯಿ ಹೇಳಿಲ್ಲ, ಬೀನ್ಸ್ ಹೇಳಿಲ್ಲ ತಾವು. ಬೆಂಡೆಕಾಯಿ ಇದೆ, ಬೀನ್ಸ್ ಇದೆ, ಮೂಲಂಗಿ, ಮೂಲಂಗಿ, ಸೀಮೆ ಬದನೆ, ಅಲ್ಸಂದೆ. ಅಲ್ಸಂದೆ ಸ್ವಲ್ಪ ಬದಲಾವಣೆ ಆಗುತ್ತೆ ನೋಡಿ, ಬಲ್ಬ್ ಮೇಲೆ ಕಂದು ಬಣ್ಣಕ್ಕೆ ಬಂದ್ಬಿಡುತ್ತಲ್ಲ, ಕಂದು ಬಣ್ಣ ಅದು ಹಣ್ಣ ಆದಂಗೆ ಅಲ್ವಾ? ಹೌದು, ಅಲ್ಸಂದೆ ಬರಲ್ಲ. ಹೌದು, ಅಂದ್ರೆ ಬೀನ್ಸ್ನು ಅಷ್ಟೇ, ಸ್ವಲ್ಪ ಹಣ್ಣಾಯ್ತು ಒಣಗಿತು ಅಂದ್ರೆ ಅದು ಹಳದಿ ಆಗ್ಬಿಡುತ್ತೆ, ಈ ಪಟ್ಟಿಗೆ ಬರಲ್ಲ ಬೀನ್ಸ್. ಹೌದು, ಆದ್ರೆ ಬಲಿಯೋ ತನಕ, ಬಲಿಯೋ ತನಕ ಬಣ್ಣ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಬೀನ್ಸ್ನು ಸಹ. ಹೌದು, ಹೌದು. ಏನು ನಿಮ್ದು ಬೆಳೆ ಇದೆ? ಏನು ಬೆಳೆ ನಿಮ್ದೆಲ್ಲ? ನಮ್ದು ತೋಟ ಇದೆ, ಗೇರು ಬೀಜ, ಮತ್ತೆ ಸ್ವಲ್ಪ ರಬ್ಬರ್ ಇದೆ, ಗದ್ದೆ ಇದೆ. ಓಕೆ, ಗೇರು ಬೀಜದ ಬೆಲೆ ಹೇಗಿದೆ? ಗೇರು ಬೀಜಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 100-110 ಎಲ್ಲ ಇತ್ತು, ಆನಂತರ ಒಂದು 60-70 ಕ ನಿಲ್ತು. ಮತ್ತೆ ಈ ವರ್ಷ ಗೇರು ಬೀಜ ಮಳೆ ಜಾಸ್ತಿ ಆಗಿ ಎಲ್ಲ ಹಾಳಾಗಿ ಹೋಯ್ತು. ಓಹೋ, ಬೆಲೆ ರೇಟ್ ಸಡನ್ ಡೌನ್ ಆಯ್ತು. ಇಳುವರಿನೂ ಕಡಿಮೆ ಆಗಿದೆ, ಬೆಲೆನೂ ಕಡಿಮೆ ಆಯ್ತಾ? ಇಲ್ಲ ಇಲ್ಲ, ಇಳುವರಿ ಒಳ್ಳೇದಿತ್ತು, ಪರವಾಗಿಲ್ಲ, ಈ ಸಾರಿ ಒಳ್ಳೆ ಬೀಜ. ಆದ್ರೆ ಮಳೆ ಜಾಸ್ತಿ ಆದ ಕಾರಣ ಬೀಜ ಕಪ್ಪು ಕಲರ್ ಗೆ ಬಂತು, ಮತ್ತೆ ಅಲ್ಲಿ ತಗೊಳ್ಳೋದಿಲ್ಲ. ಅಡಿಕೆ ಪರವಾಗಿಲ್ಲ ನಿಮ್ ಕಡೆಗೆ? ಹಳದಿ ಎಲೆ ರೋಗ ಅದಿದಂತ? ಹಳದಿ ರೋಗ ಇದೆ ಸರ್, ಈಗ ರೋಗ ಕೊಳೆ ರೋಗ, ಮಳೆ ಜಾಸ್ತಿ ಆಯ್ತಲ್ಲ, ಕೊಳೆ ರೋಗ ಕಂಡಪಟ್ಟಿದೆ. ಬೇವಿನ ಹಿಂಡಿ, ಬೇವಿನ ಬೀಜವನ್ನು ಹಾಕೊಂಡ್ರೆ ಕೊಳೆ ರೋಗನು ಕಡಿಮೆ ಆಗುತ್ತೆ, ಮತ್ತೆ ಈ ಕಡೆ ಹಳದಿ ರೋಗನು ಕಡಿಮೆ. ಕಂಪಿನ ಗೊಬ್ಬರ ಹಾಕೋದು ಕಡಿಮೆ, ಹಕ್ಕಿ ಗೊಬ್ಬರವೇ ಹಾಕೋದು. ಅಲ್ಲ, ಹಡ್ಡಿ ಗೊಬ್ಬರ ಒಳ್ಳಾಯ್ತು. ಈ ಬೇವಿನ ಹಿಂಡಿ ಕೊಳೆ ರೋಗದ ನಿಯಂತ್ರಣಕ್ಕೂ ಮತ್ತು ಹಳದಿ ರೋಗದ ಹತೋಟಿಗೂ ನೆರವಾಗ್ತದೆ. ಮಾಡಿ ನೋಡಿ, ಗೊತ್ತಾಗುತ್ತೆ. 10-20 ಮರಗಳಿಗೆ ಹಾಕಿ ನೋಡಿದ್ರೆ ನಿಮಗೆ ಖಾತ್ರಿ ಗೊತ್ತಾಗುತ್ತೆ ಅಲ್ವಾ? ನಿತ್ಯಾನಂದ ಅವರೇ ನಮಸ್ಕಾರ, ಧನ್ಯವಾದಗಳು. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಗಣೇಶ್ ಕುಮಾರ್ ಕೋತೂರ್ ಸರ್. ಇನ್ನೊಬ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರ, ಅದ್ರ ನಾನು ಟ್ರೈ ಮಾಡಿದೆ. ಇರ್ಲಿ ಇರ್ಲಿ, ಗಣೇಶ್ ಕುಮಾರ್ ಕೋತೂರ್ ಸರ್. ಕೋತೂರ್ ಗ್ರಾಮ. ಯಾವ ತಾಲೂಕು ಬರುತ್ತೆ ಹೇಳಿ? ವಿರಾಪೇಟೆ, ಪೊನ್ನಂಪೇಟೆ ತಾಲೂಕು. ಆಗ್ಲಿಲ್ಲ ಪೂರ್ತಿ, ವಿರಾಪೇಟೆ ತಾಲೂಕು. ಓಹೋ, ಪೊನ್ನಂಪೇಟೆ. ಪೊನ್ನಂಪೇಟೆ ವಿರಾಜಪೇಟೆ ಎರಡನ್ನೂ ಒಳಪಡುತ್ತೆ ಅಂತ ಹೇಳ್ತಾ ಇದ್ರಿ. ಹೌದು ಸರ್. ಯಾವ್ದು ಸೌಕರ್ಯ ಇಲ್ಲ ಇಲ್ಲಿ ತಾಲೂಕು, ಆಗಿ ಏನ್ ಪ್ರಯೋಜನ ಅಲ್ಲ. ಅದು ಈಗ ಒಂದು ಮನೆಯ ಬೆಳವಣಿಗೆನ ನೋಡ್ಕೊಂಡ್ರೆ ಎಷ್ಟು ಕಷ್ಟ ಇದೆ, ಇನ್ನು ಒಂದು ತಾಲೂಕಿನ ಒಂದು ಜಿಲ್ಲೆಯ ಒಂದು ರಾಜ್ಯದ ಬೆಳವಣಿಗೆ ಅಷ್ಟು ಸುಲಭದ ವಿಷಯ ಅಲ್ಲ. ನಾವು ಬಯಸ್ತೀವಿ, ನಮ್ಮ ಬಯಕೆಗಳು ಬಹಳ ಇದಾವೆ, ಆದ್ರೆ ನಾವು ಅನ್ಕೊಂಡಂಗೆ ಆಗದೇ ಇದ್ದಾಗ ಅಸಮಾಧಾನ ಆಗ್ತದೆ. ಕಾಯ್ತಾ ಇರ್ಬೇಕು, ಕಾಯ್ತಾ ಇರ್ಬೇಕು. ಗಣೇಶ್ ಕುಮಾರ್ ಅವರು, ಈಗ ನಿಮ್ ಕಡೆಗೆ ಮಳೆ ಬೆಳೆ ಹೇಗಿದೆ? ಬೆಳೆ ಎಲ್ಲ ಚೆನ್ನಾಗಿದೆ ಸರ್. ಸ್ವಲ್ಪ ತುಂಗಕ್ಕೆ ಸ್ವಲ್ಪ ಸ್ವಲ್ಪ ಏನೋ ಒಂದು ತಲ ಹುಳ ಬಿದ್ದಾಗ ಆಗಿತ್ತು, ಮದ್ದೆಲ್ಲ ಸ್ಪ್ರೇ ಮಾಡಿದೀನಿ. ಚೆನ್ನಾಗಿದೆ, ಇವತ್ತು ಹೋಗಿದೆ. ಗಂಜಲ ಸಿಂಪರಣೆ ಮಾಡಿ ಅನುಕೂಲಕ್ಕೆ ಬರುತ್ತೆ ಗಂಜಲ. ಗಂಜಲ ಇದೆ ನಮಗೆ ಬೇಕಾದಷ್ಟಿದೆ. ಅಂದ್ರೆ ನೀರಿನ ಜೊತೆಗೆ ಗಂಜಲವನ್ನ ಸೇರಿಸಬೇಕು. ಒಂದು ಚಂಬು ಗಂಜಲಕ್ಕೆ ಆರೇಳು ಪಟ್ಟು ನೀರನ್ನ ಸೇರಿಸಬೇಕು. ಕಾಫಿ ಗಿಡಕ್ಕೂ ಸಿಂಪರಣೆ ಮಾಡಿ, ಭತ್ತ ತರಕಾರಿ ಎಲ್ಲದಕ್ಕೂ ಸಿಂಪರಣೆ ಮಾಡಿದ್ರು ತಪ್ಪೇನಿಲ್ಲ, ಅನುಕೂಲ ಅದೇ ಆಗ್ತದೆ. ಕೀಟ ರೋಗ ಮತ್ತು ಇತರೆ ಸಮಸ್ಯೆಗಳು ಬಗೆಹರಿತವೆ. ಮತ್ತು ಗಂಜಲದಲ್ಲಿ ತುಂಬಾ ತುಂಬಾ ನೋಡಿ ನೋಡಿ ನೋಡಿ ಅದೇ ಆತರ. ಇವತ್ತು ಮಳೆ ಆಯ್ತಾ ನಿಮ್ ಕಡೆಗೆಲ್ಲ? ಮಳೆ ಇಲ್ಲ ಸರ್, ಇವತ್ತಿಲ್ಲ. ಮಡಿಕೇರಿಯಲ್ಲಿ ಇವತ್ತು ಒಳ್ಳೆ ಮಳೆನೆ. ಬೇಡ ಸರ್, ಈ ಕಡೆ ಕಳಿಸ್ಬಿಡಿ ಸ್ವಲ್ಪ. ಹೌದಾ, ಏನಾನ ಅನುಕೂಲ ಆಗುತ್ತೆ? ಅನುಕೂಲ ಅಂದ್ರೆ ನರ್ಸರಿ ಗಿರ್ಸರಿಗೆಲ್ಲ ಒಳ್ಳೇದು, ಚೆನ್ನಾಗಿದೆ. ಆದ್ರೆ ಯಾವತ್ತೂ ಪಿರಿ ಪಿರಿ ಅಂದ್ರೆ ಒಂದು ಕೆಲಸ, ನಾನು ತುಂಬಾ ಬಿಸಿ ಆಗಿದ್ದೇನೆ, ಕಾರ್ಪೆಂಟರ್ ಕೆಲಸ, ಅದು ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಹಾಗೆ ನೋಡಿ, ಒಂದೊಂದು ಆಗ್ಬೇಕಲ್ಲ ಸರ್, ಜೀವಮಾನ ಮುಂದಕ್ಕೆ ಸಾಗ್ಬೇಕಲ್ಲ. ಇಲ್ಲ ಸಾಗುತ್ತೆ, ಏನ್ ನೀವು ಚಿಂತೆ ಮಾಡಬಾರ್ದು ಅಷ್ಟೇ. ಬೆಳೆ ಚೆನ್ನಾಗಿದೆ, ಬೆಳೆ ಬಗ್ಗೆ ಚಿಂತೆ ಇಲ್ಲ ಸರ್, ಸೂಪರ್ ಆಗಿದೆ. ಹತ್ತಿರ ಮಾತ್ರ, ಹತ್ತಿರಕ್ಕೆ ಏನು ಸಿಮೆಂಟ್ ಅಲ್ಲಿ ನಟ್ರು ಹತ್ತಿರ ಬರ್ತದೆ ಸರ್, ನೋಡಿ ಅದು ಸಂತೋಷ ಆಯ್ತದೆ. ಯಾವ್ದು ದೊಡ್ಡಿ ದೊಡ್ಡಿ ಅಂತ ಹೇಳ್ತಲ್ಲ ಹತ್ತಿರ, ಹೌದು ಹೌದು, ಅದಕ್ಕೊಂದು 1800 ರೂಪಾಯಿ ಬೆಳೆ ಸಿಗುತ್ತೆ. ನೋಡಿ ನೋಡಿ, ಆತರ ನಿಸರ್ಗದಲ್ಲಿ ಒಳ್ಳೊಳ್ಳೆ ಮಾರ್ಗಗಳಿದಾವೆ, ಆದ್ರೆ ನಮ್ಮವ್ರಿಗೆ ಇನ್ನು ಹೊಸ ಮಾರ್ಗವನ್ನ ಹುಡ್ಕೊಂಡು ಹೋಗ್ಲಿಕ್ಕೆ ಆಸೆ. ಗಣೇಶ್ ಕುಮಾರ್, ತಮ್ಗೆ ಪ್ರಶ್ನೆ ಕೇಳುವಂತ ಅನ್ನಿಸ್ತಾ ಇದೆ. ಕೇಸರಿ ಹಳದಿ ರಸವನ್ನು ಹೊಂದಿರುವ ಹಣ್ಣುಗಳು ಯಾವ್ಯಾವು? ಕೇಸರಿ ಅಥವಾ ಹಳದಿ ರಸ ಯಾವ ಹಣ್ಣುಗಳಲ್ಲಿ ಇರುತ್ತೆ? ಸುಲಭದ ಪ್ರಶ್ನೆ. ಕೇಸರಿ ಇಲ್ಲವೇ ಹಳದಿ? ಕಿತ್ತಳೆ ಹಣ್ಣಲ್ಲಿ ಇರ್ತದೆ. ಹೌದು, ಕಿತ್ತಳೆ ಹಣ್ಣು. ಆಮೇಲೆ ಕೈ ಹುಳಿಯಲ್ಲೂ ಬರ್ತದೆ ಅಲ್ಲ, ಅದು ಹಣ್ಣಲ್ಲಿ ಬರ್ತದೆ. ಇನ್ಯಾವುದು? ನಿಂಬೆಯಲ್ಲಿ ಬರುತ್ತೆ ಅಲ್ಲ ನಿಂಬೆ, ಅದು ನಾವು ನೇರವಾಗಿ ಹಣ್ಣಿನ ತರ ತಿನ್ನಕಾಗಲ್ಲ. ಮತ್ತೆ ಪ್ಯಾಷನ್ ಫ್ರೂಟ್ ಅಲ್ಲಿ ಬರುತ್ತೆ. ಪ್ಯಾಷನ್ ಫ್ರೂಟ್ ಹೌದು. ಆಮೇಲೆ ಮೂಸಂಬಿಯಲ್ಲಿ ಬರುತ್ತೆ. ಅನಾನಸ್ ನಲ್ಲಿ ಬರುತ್ತೆ. ಮಾವಿನಲ್ಲಿ ಬರುತ್ತೆ ಅಲ್ವಾ? ಮಾವಿನಲ್ಲಿ ತುಂಬಾ ಬರುತ್ತೆ. ನೋಡಿ ನೋಡಿ, ತಕ್ಷಣ ನೆನಪಾಗಲ್ಲ ಅಷ್ಟೇ ಅಲ್ವಾ? ಧನ್ಯವಾದ. ಸ್ವಲ್ಪ ಮಾತಾಡುವ ಅಂತ ಮಾಡಿದೆ ಸರ್. ಒಳ್ಳೇದು, ತಪ್ಪೇನೆ ತಪ್ಪೇನಿಲ್ಲ. ಧನ್ಯವಾದ. ನಾನು ಬೇರೆ ಫೋನಿಂದ ಮಾಡಿದ್ದೆ, ನನಗೆ ಗೊತ್ತಿತ್ತು. ಓ ಹಾಗೆ ಹಾಗೆ ಹಾಗೆ ಆಗ್ಲಿ. ಇನ್ನು ಇದು ಇದು ನೋಟ್ ಮಾಡ್ತೀರ ಅಂತ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಹಾಗೆ ತೀರಾ ಜನಗಳನ್ನ ದೂರ ಇಟ್ಟು ನಾವು ಕಾರ್ಯಕ್ರಮ ಮಾಡಲ್ಲ, ಜನಗಳ ಆಕಾಶವಾಣಿ ಇದು. ಅಂದ್ರೆ ಅವ್ರವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆಯವ್ರಿಗೆ ಅವಕಾಶ ಇರಲಿ ಅನ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದೇ ದೊಡ್ಡತನ. ಒಳ್ಳೇದು, ಧನ್ಯವಾದ. ನಮಸ್ಕಾರ ನಮಸ್ಕಾರ. ನೋಡಿ ಶ್ರೋತೃಗಳು ಎಷ್ಟು ಸೂಕ್ಷ್ಮತೆಯನ್ನ ಇಟ್ಕೊಂಡಿರ್ತಾರೆ ನಮ್ಮ ಶ್ರೋತೃಗಳು ಅನ್ಕೊಂಡು, ಹಾಗೆ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಏನು ಒಂಥರ ಹೇಗೇಗೋ ಮನಸ್ಸಿಗೆ ಬಂದಂಗೆ ಮಾತಾಡುವ ಪ್ರವೃತ್ತಿ ನಮ್ಮ ಅನೇಕ ಶ್ರೋತೃಗಳಲ್ಲಿ ಇಲ್ಲ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಕೇಳ್ತಾ ಇಲ್ಲ, ಏನೋ ವ್ಯತ್ಯಾಸ ಆಗ್ತಾ ಇದೆ. ಕೆಳಗರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಗಮನಿಸ್ಕೊಳ್ಳಿ. ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಕೊಡಗು ಜಿಲ್ಲೆಯ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆಯರಿಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಆಲೋಚಿಸಿದೆ. ವಿವರಗಳನ್ನು ತಾವು ಪಡೆದುಕೊಳ್ಳಲಿಕ್ಕೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿಯವರು, ಹಾಗೆ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇಲ್ಲವೇ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯವರನ್ನು ಸಂಪರ್ಕಿಸಿದರೆ ವಿವರ ಲಭ್ಯ ಆಗ್ತದೆ. ಒಂದೊಂದು ಜಿಲ್ಲೆಗೆ ಇಬ್ಬರಿ ಮಾತ್ರ ಅವಕಾಶ ಇದೆ. ಇಷ್ಟರಲ್ಲೇ ನಿಮಗೆ ವಿವರಗಳನ್ನು ನೀಡ್ತೀವಿ. ಮುಂದಿನ ಕರೆ. ನಮಸ್ಕಾರ, ಹೇಳಿ, ತಾವು ಯಾರು? ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸುಬ್ರಹ್ಮಣ್ಯ, ಕೋಟ್ರಂಗಡ. ಸುಬ್ರಹ್ಮಣ್ಯ ಅವರೇ, ಊರು ಯಾವ್ದು ಅಂತಂದ್ರಿ? ಶ್ರೀಮಂಗಲ. ಹಾ ಹಾ, ಅದು ಬೇರೆಯವ್ರಿಗೆ ಗೊತ್ತಾಗಲಿ ಅಂತ. ಹಲೋ ಸರ್. ಹೌದು, ಬೇರೆಯವ್ರಿಗೆ ನಿಮ್ಮ ಪರಿಚಯ ಆಗ್ಲಿ ಅಂತ. ಅದೇ ಮಾತಾಡ್ತಿರ್ತೀನಿ ಸರ್. ಹೌದು ಹೌದು ಹೌದು, ಮಾತಾಡ್ತೀರಿ. ಹೌದು ಹೌದು. ಈಗ ಹೇಗಿದ್ದಾವೆ ಮಳೆ ಪರಿಸ್ಥಿತಿ, ಬೆಳೆ ಭತ್ತ ಮತ್ತೆ ಮಳೆ? ಇವತ್ತು ಮಡಿಕೇರಿ ಒಳ್ಳೆ ಮಳೆ ಅಂತಲ್ಲ ಸರ್, ನಮಗಿಲ್ಲ. ಆದ್ರೂ ಬೆಳೆ ಎಲ್ಲ ಚೆನ್ನಾಗಿದೆ. ಅದೇ ಕೇಳದೆ ಈಗ ಕೂತರವ್ರು ಮಾತಾಡಿದ್ರು, ತುಂಗಾ ನಟ್ಟ ಯೋಶ. ಅದೇ ಮತ್ತೆ ನೈಸರ್ಗಿಕವಾಗಿ ಮೊದಲು ನಮ್ಮ ತಾತಿಯಂದ್ರು ಅದೊಂದು ಮರದ ಇದನ್ನ ಬೆಳೆಗಳಿಗೆ ಬೀಸಿ ಹುಳ ಬೀಳಿಸುವಂತ ಒಂದು ಇದಿತ್ತು, ಅರಮರ ಅಂತ. ಅದು ಮಾಡಿ ನೋಡಿದೆ, ಆದ್ರೂ ಕಂಟ್ರೋಲ್ ಆಗಿಲ್ಲ. ಕೊನೆಗೆ ಸ್ಪ್ರೇ ಮಾಡ್ಬೇಕಾಯ್ತು. ಕಂಟ್ರೋಲ್ ಆಗಿದೆ, ಚೆನ್ನಾಗಿದೆ ಸರ್. ಇಲ್ಲ, ಕೆಲವೊಂದು ತಕ್ಷಣ ಪರಿಹಾರ ಸಿಗ್ಲಿಕ್ಕಿಲ್ಲ, ಹುಡುಕ್ತಾ ಹೋದ್ರೆ ಸಿಗುತ್ತೆ. ಮೊದಲಿನ ಕಾಲದಲ್ಲಿ ಸ್ಪ್ರೇ ಎಲ್ಲ ಅಲ್ಲಿ ಇತ್ತಿಲ್ಲ ಸರ್, ಕಾಲದಲ್ಲೆಲ್ಲ ಅದೇ ಮಾಡ್ತಾ ಇದ್ರು. ಹೌದು, ತಮ್ಗೆ ವೀಳ್ಯದೆಲೆ ಪರಿಚಯ ಇದೆಯಲ್ವಾ ಸುಬ್ರಹ್ಮಣ್ಯ? ವೀಳ್ಯದೆಲೆ ಪರಿಚಯ ಇದೆ ನಿಮ್ಗೆಲ್ವಾ? ಯಾವ್ದು ವೀಳ್ಯದೆಲೆ? ವೀಳ್ಯದೆಲೆ ನೋಡಿದಿರಿ, ಬಳಸ್ಕೊಂಡಿದಿರಲ್ವಾ? ಮನೆ ಮನೆಯಲ್ಲಿ ಹಾಕೊಳ್ತೀರಿ, ಮನೆ ಸುತ್ತಮುತ್ತ ಅಲ್ವಾ? ಒಂದ ಎರಡು ಬಳ್ಳಿ ಇದೆ. ಈ ಒಂದೊಂದು ವೀಳ್ಯದೆಲೆ ಬಳ್ಳಿಯಿಂದ ವರ್ಷನು ಎಷ್ಟು ಎಲೆಗಳನ್ನ ತಿನ್ಲಿಕ್ಕೆ ಪಡಿಬಹುದಂತ, ಒಂದೊಂದು ವೀಳ್ಯದೆಲೆ ಬಳ್ಳಿಯಿಂದ ವರ್ಷನು ಒಂದೊಂದು ವೀಳ್ಯದೆಲೆಯಿಂದ ಎಷ್ಟು ಎಲೆಗಳು ತಿನ್ನಕ್ಕೆ ಬಳಸಕ? ಹೌದು ಹೌದು ಹೌದು, ಒಂದು ಸರಾಸರಿ. ಕೆಲವೊಂದ್ಸರಿ ಬಹಳ ಚೆನ್ನಾಗಿ ಬೆಳೆದ್ರೆ ಏನ್ ಅಗಾಧವಾಗಿ ಸಿಕ್ಬಿಡುತ್ತೆ ಎಲೆಗಳು. ಆದ್ರೆ ಒಂದು ಸರಾಸರಿ ಎಷ್ಟು ಸಿಗ್ಬೋದು? ವರ್ಷ ಪೂರ್ತಿ ತಗೋಬಹುದು. ಹೌದೌದು, ವರ್ಷ ಪೂರ್ತಿ ಸಿಗುತ್ತೆ. ಅದೇ ವರ್ಷ ಪೂರ್ತಿ ನಮಗೆ ನಾವು ಕಿಳ್ತಾ ಇದ್ರೆ ಎಷ್ಟು ಆಗ್ಬಹುದು ಅಂತ ಒಂದು ಅಂದಾಜು ಹೇಳ್ಬೋದಾ? ಅಂದಾಜು ಹೌದಾ? ಅದೇ ಅಂದ್ರೆ ಬೆಳೆಯೋದ್ರ ಮೇಲೆ ಅವಲಂಬನೆ ಆಗುತ್ತೆ. ನಾವು ಅದಕ್ಕೆ ಏನು ಟ್ರೀಟ್ಮೆಂಟ್ ಏನು ಮಾಡೋಲ್ಲ. ಸುಮ್ಮನೆ ಒಂದು ಒಂದು ತೆಂಗಿನ ಮರಕ್ಕೆ ಹಾಕಿದೀವಿ. ಹಾ, ಹಂಗ ತೆಂಗಿನ ಮರ ಆದ್ರೆ ಇನ್ನು ಎತ್ತರಕ್ಕೆ ಹೋಗ್ಬಿಡುತ್ತದ? ಅದೇ ಎತ್ತರಕ್ಕೆ ಹೋಗಿರುತ್ತೆ. ಮತ್ತೆ ನೀರು ಕೊಡ್ತೀವಿ, ಡೈಲಿ ಅದಕ್ಕೆ ನೀರು ಹಾಕ್ತಿವಿ ಅಲ್ವಾ? ಮಳೆಗಾಲದಲ್ಲಿ ಇಲ್ಲ, ಬೇಸಿಗೆಲ್ಲ ಹಾಕ್ತಿವಿ. ನಿಜ, ನಮ್ಮಲ್ಲಿ ಎಲೆ ಜಗಿಯವ್ರು ಯಾರು ಇಲ್ಲ, ಆಗಳವ್ರಿವ್ರು ತಕೋತಾರೆ. ಇಲ್ಲ ತಿಂದ್ರೆ ಅಲ್ಲ ಜಗಿಯವರು ಅನ್ನೋದು ಒಂದು, ನೀವು ಅಡಿಗೆಗೂ ಬಳಕೆ ಮಾಡ್ಕೊಳ್ಬಹುದು. ಉಪ್ಪಿಟ್ಟು ಚಿತ್ರಾನ್ನಕ್ಕೆ ಹಾಕೋದು, ಪಲ್ಯ ಸಾರು ಚಟ್ನಿಗೆ ಉಪಯೋಗಿಸ್ಕೊಳ್ಬಹುದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬಹುದು, ಏನು ಅಡ್ಡಿ ಏನಿಲ್ಲ. ಅದೇನು ಬಹಳ ಕಹಿ ಇರುತ್ತೆ, ಆಮೇಲೆ ವಿಪರೀತ ಮತ್ತೆ ನೋಡಿ ಉಪ್ಪಿಟ್ಟಿಗೆ ಹಾಕಿ ನೋಡಿ ನಾಳೆ ಎಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಚಿತ್ರಾನ್ನ. ಹಾ, ಹಾಕಿ ನೋಡಿ, ತುಂಬಾ ಹಾಕ್ಬಾರ್ದು, ಒಂದ್ ಎರಡು ಎಲೆ. ನಾವು ಇದು ತುಪ್ಪ ಕಾಯಿಸುವಾಗ ಹಾಕ್ತೀವಿ ಸರ್. ಹಾ, ಅದೇ ತುಪ್ಪ ಕಾಯಿಸುವಾಗ ಹಾಕೋದು, ಅದೇನು ಒಂದೆರಡು ಎಲೆ ಬಳಕೆ ಆಗುತ್ತೆ. ಆದ್ರೆ ದಿನನಿತ್ಯ ನೀವು ಪಲ್ಯ ಸಾರು ಉಪ್ಪಿಟ್ಟು ಚಿತ್ರಾನ್ನ ಮತ್ತೆ ಚಟ್ನಿ ಬೇರೆ ಬೇರೆದೆಲ್ಲ ಮಾಡುವಾಗ ಒಂದೆರಡು ಎಲೆ ಉಪಯೋಗಿಸ್ಕೊಂತ ಇದ್ರೆ ತಿಂಗಳಿಗೆ 50-100 ಎಲೆ ಹೋಗ್ಬಿಡುತ್ತೆ. ಮತ್ತೆ ಅನುಕೂಲ. ಹಾ, ವೀಳ್ಯದೆಲೆನ ನಾವು ಜಗಿಲೇಬೇಕಂತೀನಲ್ಲ, ಸುಮ್ಮನೆ ಈಗ ಅದಕ್ಕೆ ಅಡಿಕೆ ಏನು ಬೇಕಾಗಿಲ್ಲ, ಬರೀ ವೀಳ್ಯದೆಲೆನ ಬಾಯಲ್ಲಿ ಹಾಕೊಂಡು ಜಡಮ್ತಾ ಇದ್ರೆ ಅದ್ರ ರಸ ಗಂಟ್ಲಿಂದ ದೇಹಕ್ಕೆ ಸೇರ್ತಾ ಇದ್ರೆ ಗಂಟ್ಲು ಕೆರೆತ ಕಡಿಮೆ ಆಗುತ್ತೆ. ನೋಡಿ ನೋಡಿ ಆತರ ಆತರ ಅದೇ ಆಗ್ಲಿ. ನಾನು ಅದೇ ಪದೇ ಪದೇ ನೀವ್ ಹೇಳ್ದಂಗೆ ನಾವೇ ಮಾತಾಡೋದಂತ ಇದೆ. ಪುನಃ ನಾವೇ ಬಾಯಿಗೆ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಅಲ್ಲ ನೀವು ತುಂಬಾ ಪದೇ ಪದೇ ಏನು ಮಾತಾಡಲ್ಲ. ತಪ್ಪೇನಿಲ್ಲ ತಪ್ಪೇನಿಲ್ಲ. ಮತ್ತೆ ನನಗೆ ಬೇಸರಿಗಿತ್ತು, ಯಾವ್ದೋ ಪೇಪರ್ ಅಲ್ಲಿ ನೋಡಿದೆ ಮಾತಾಡಕ್ ಸಿಗೋದಿಲ್ಲ, ನೀವು ಆಸನ ನಂಬರ್ ಕಲೆಕ್ಟ್ ಮಾಡ್ಬೇಕಂತ ಇದ್ದೆ. ಇಲ್ಲ ತೊಂದ್ರೆ ಇಲ್ಲ, ನೀವು ಆಕಾಶವಾಣಿ ಮಡಿಕೇರಿಯಿಂದ ಕಾರ್ಯಕ್ರಮಗಳು ಯಥಾ ರೀತಿ ಮುಂದುವರಿತವೆ, ಏನ್ ತೊಂದರೆ ಆಗಲ್ಲ. ಹೌದು ಅಷ್ಟೇ ಸಾಕು ನಮಗೆ. ಹೌದು ನಮಗೆ ಯಾವಾಗಲೂ ಕೇಳ್ತೀನಲ್ಲ. ಹೌದು ನಮ್ಮಷ್ಟೇ ಸಮರ್ಥರಾದವರು ಬೆಂಗಳೂರಿಂದ ಬರ್ತಿದ್ದಾರೆ ಅಥವಾ ಬೇರೆ ಕಡೆಯಿಂದ ಬರ್ಬೋದು. ಅಲ್ಲ ಅದೇನು ಒಂದೊಂದು ಸಂದರ್ಭದವರೆಗೆ ಒಂದೊಂದು ಶೈಲಿ. ಹೌದು ನಿಜ, ನೀವು ಅದರಲ್ಲಿ ನಿಮ್ಮ ಮಾತ್ರ ಎಕ್ಸ್ಪರ್ಟ್ ಇದೆ. ಇಂಟರ್ವ್ಯೂ ನೋಡ್ತೀನಲ್ಲ. ಹೌದು ನಿಮ್ಮಂತವರ ಆಶೀರ್ವಾದ ಇದೆಲ್ಲ. ಧನ್ಯವಾದ ಕೃಷಿಕರು, ತುಂಬಾ ಮಾಹಿತಿ ಹೋಗಿ ಕಲೆಕ್ಟ್ ಮಾಡಿ ಅಲ್ಲಿ ಮಾತಾಡೋ ಆ ರೀತಿ ಇದೆಯಲ್ಲ. ಹೌದು ಹೌದು ನಿಜ ಸುಬ್ರಹ್ಮಣ್ಯ, ಒಬ್ಬೊಬ್ಬರನ್ನು ಕಲೆ ಬಿಡಿ. ಹೌದು ಹೌದು ನಿಜ, ಧನ್ಯವಾದ ತಮಗೆ. ಆಯ್ತು ಸರ್, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಇನ್ನ ಒಬ್ಬರು ಅಥವಾ ಇಬ್ಬರನ್ನ ನಾವು ತೆಗೆದುಕೊಳ್ಬೋದು ಅಂತ ಅನ್ಸುತ್ತೆ. ಒಬ್ಬರು ಯಾರು ಕೊನೆಯ ಕರೆ ಗಮನಿಸ್ತಿದೀವಿ ನೋಡೋಣ. ನಮಸ್ಕಾರ, ಯಾರು ತಾವು ಹೇಳಿ ಮಾತಾಡಿ, ಯಾರು ತಾವು? ನಮಸ್ಕಾರ, ತಮ್ಮ ಹೆಸರು? ಹಲೋ. ಹಾ ನಿಮ್ಮ ಹೆಸರು? ನೂತನ್ ತಮ್ಮಣ್ಣ ಸರ್. ತಮ್ಮಣ್ಣವರು? ತಮ್ಮಣ್ಣ ನೂತನ್. ನೂತನ್ನ? ಹಾ ನೂತನ್ ತಮ್ಮಂಡ. ತಮ್ಮಂಡ ಎಲ್ಲಿಂದ ಅಣ್ಣ? ನಾನು ತೂಚಂಕೇರಿ ಸರ್. ಇನ್ನೊಂದ್ಸರಿ? ನೂತನ್ ತಮ್ಮಂಡ. ತಮ್ಮಂಡ ಯಾವ ಊರಂದ್ರಿ? ತೂಚಂಕೇರಿ ಸರ್. ಓಕೆ. ಪೊನ್ನಪೇಟೆ ತಾಲೂಕು. ಪೊನ್ನಪೇಟೆ ತಾಲೂಕು. ನಿಮ್ದು ತೋಟ ಗದ್ದೆ ಇದಲ್ಲ? ತೋಟ 6 ಎಕರೆ. 6 ಎಕರೆ ಇದೆ ಸರ್. ಗದ್ದೆ 3 ಎಕರೆ ಇದೆ ಸರ್. ಓಹೋ. ದನಕರುಗಳು? ದನಕರುಗಳು ಏನಿಲ್ಲ ಸರ್, ಎಲ್ಲ ಕಳೆದ ವರ್ಷ ಮಾರಾಟ ಮಾಡಿದ್ರು ಸರ್. ಓಹೋ, ಎಲ್ಲ ಕೊಟ್ಬಿಟ್ರೆ? ಕೊಟ್ಬಿಟ್ರೆ ಸರ್. ಇವಾಗ ಟ್ರ್ಯಾಕ್ಟರ್ ಟಿಲ್ಲರ್ ಬಂದ್ಬಿಟ್ಟು ಎಲ್ಲ ಉಳದೆಲ್ಲ ಅದು ಮುಂಚೆ ಆಯ್ತು ಸರ್, ಇವಾಗ ಅದನ್ನೆಲ್ಲ ಮಾಡೋದಿಲ್ಲ ಸರ್. ಇಲ್ಲ ದನಕರುಗಳು ಒಳ್ಳೇದು ರೈತರಿಗೆ, ಗೊಬ್ಬರ ಮತ್ತು ಗಂಜಲ ಇದಕ್ಕೆಲ್ಲ ಉಪಯೋಗ. ಹಾಲು ನಿಜ. ಹೌದು ಸರ್. ಅಣ್ಣ ಒಂದು ಪ್ರಶ್ನೆ ತಮಗೆ. ಹೇಳಿ ಸರ್. ಹೇಳಿ. ಅನಾನಸ್ ಗಿಡಗಳನ್ನ ನೆಟ್ಟು ಎಷ್ಟು ತಿಂಗಳ ಬಳಿಕ ಹಣ್ಣುಗಳು ಸಿಗ್ತವೆ? ಅನಾನಸ್? ಅನಾನಸ್ ಅಂದ್ರೆ ಈ ಪೈನಾಪಲ್ ತಾನೆ? ಹೌದು ಹೌದು ಹೌದೌದು. 3 ತಿಂಗಳಲ್ಲಿ ಫಸಲು ತೆಗಿಬೇಕು ಸರ್. ಹಬ್ಬ 3 ತಿಂಗಳಲ್ಲಿ? ಅದೆಂತ ತಳಿ ಇದೆ? 6 ತಿಂಗಳಲ್ಲಿ ಫಸಲು ಬರ್ಬೋದು ಸರ್. ಓ ಇಲ್ಲ, ಸಾಧ್ಯನೇ ಇಲ್ಲ. ಇನ್ನು 1 ವರ್ಷ? ಏ 1.5 ವರ್ಷ ಬೇಕು. 1.5 ವರ್ಷ? ಆದ್ರೆ ನೀವು ರೈತರು ದೊಡ್ಡದನ್ನ ಬಹಳ ಏನೋ ಅಲ್ಲ ಅನ್ನೋ ತರ ಮಾತಾಡ್ಬಿಡ್ತೀರ. ಅಂದ್ರೆ ಕಷ್ಟವನ್ನ ಕಷ್ಟ ಅಂತ ಸ್ವೀಕರಿಸಲ್ ನೀವೆಲ್ಲ. ಏ ಅದೇನದು ಅನ್ನೋ ತರ. ಹಂಗಾಗಿ 1 ವರ್ಷನ ಕೇವಲ ಕೆಲವೇ ತಿಂಗಳ ತರ ಅರ್ಥೈಸ್ಕೊಂಡ್ಬಿಡ್ತೀರಿ ಅಂತ ದೊಡ್ಡ ಗುಣ ನಿಮ್ದೆಲ್ಲ. ಹೌದು ಇಲ್ಲ, ಅದು ಈಗ 10 ಕಿಲೋಮೀಟರ್ ದೂರ ಐತೆ ಅಂದ್ರೆ ಇಲ್ಲೇ ಐತೆ ಅಂತ ಹೇಳ್ಬಿಡ್ತಾರೆ ಎಷ್ಟೋ ಜನ ಹಳ್ಳಿಯವರು. ಅದೇ ಪಟ್ಟಣದವರು. ಕಾಫಿ, ಏಲಕ್ಕಿ, ಅಡಿಕೆ, ತೆಂಗು, ಈ ಬಾಳೆ, ಈ ಒಳ್ಳೆಮೆಣಸು, ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇದೆ ಸರ್. ಈ ಅನಾನಸ್ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಸರ್. ನಿಜ, ಇದು 1.5 ವರ್ಷ ಆಗ್ಲೇಬೇಕು ಅದ್ರೊಳಗಡೆ. ನಾನು ತೋಟದಲ್ಲಿ ಹಾಕಿದೀನಿ ಸರ್, ಆದ್ರೆ ಇದ್ರ ಬಗ್ಗೆ ಇದು ಇಷ್ಟು ಟೈಮ್ ಅಲ್ಲಿ ಬರ್ತದೆ ಅಂತ ಗಮನಿಸಿಲ್ಲ. ಅದೇ ಅದೇ ಅದೇ ಇನ್ನು ಸ್ವಲ್ಪ ನೆರಳಿತ್ತಂದ್ರೆ ಇನ್ನೂ ತಡ ಆಗ್ತದೆ. ಹೌದು ಹೌದು ಸರ್, ನೆರಳಿದ್ರೆ ಅದು ಇನ್ನೂ ತಡ ಆಗ್ತದೆ. ನಿಜ ನಿಜ, ಒಳ್ಳೇದಾಗ್ಲಿ. ಧನ್ಯವಾದ, ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಅದರಲ್ಲಿ ಭಾಗವಹಿಸ್ಲಿಕ್ಕೆ ಕರೆ ಮಾಡಿದಿರಿ, ಹಾಗೆ ಅನೇಕರು ಕಾರ್ಯಕ್ರಮವನ್ನು ಆಲಿಸಿದಿರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು

ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಅಭಿಲಾಷಿ ಸ್ಟೋರ್ನಲ್ಲಿ ದೀಪಾವಳಿ ಮೇಘಾ ಸೇಲ್. ಸ್ಯಾಮ್ಸಂಗ್ ಕಂಪನಿಯ ಪ್ರಾಡಕ್ಟ್ ಗಳನ್ನು ಖರೀದಿಸುವಾಗ ಅಪ್ ಟು 20% ಕ್ಯಾಶ್ ಬ್ಯಾಕ್. 9 kg ಮೇಲೆ ಇರುವ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ ಮೈಕ್ರೋ ಓವನ್ ಫ್ರೀ. ಬಜಾಜ್ ಫೈನಾನ್ಸ್ ಮುಖಾಂತರ ಈಸಿ ಇಎಂಐ ಸೌಲಭ್ಯ. ಎಕ್ಸ್ಚೇಂಜ್ ಆಫರ್ಗಳು ನಿಮಗಾಗಿ. ಅಭಿಲಾಷಿ ಸ್ಟೋರ್, ವಿರಾಜಪೇಟೆ. ಬಿಲ್ಲವ ಸಮಾಜ ಸೇವಾ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ನಾರಾಯಣ ಗುರು ಜಯಂತ್ಯೋತ್ಸವ ಇದೇ ತಿಂಗಳ 23ರ ಭಾನುವಾರ ಮಡಿಕೇರಿಯ ಬಾಲಭವನದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಿದ್ದು, ವಿದ್ಯಾರ್ಥಿಗಳು ಸಹಾಯಧನಕ್ಕಾಗಿ ಅರ್ಜಿಯನ್ನು ಇದೇ ತಿಂಗಳ 20ರೊಳಗೆ ಸಂಘದ ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ರೀ ರೀ ರೀ, ಬನ್ನಿ ಇಲ್ಲಿ. ಪೀಟರ್ ಇಂಗ್ಲೆಂಡ್ ನ ಆಫರ್ ಬಗ್ಗೆ ಕೇಳಿದ್ರ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ ನ ಬ್ಲೇಜರ್ ಸೂಟ್ಸ್ ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೆ ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. PSR ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ PSR ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಕನ್ನಡ ರಾಜ್ಯೋತ್ಸವ ಕ್ರೀಡಾಕೂಟ ಸಮಿತಿ ಚೈಯಂಡಾಣೆ, ಇವರು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸುವ ಸಂಬಂಧ ಇದೇ 12ರಂದು ನಾಳೆ ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಅಲ್ಲಿನ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮಸ್ಥರ ಸಭೆಯನ್ನ ಕರೆದಿದ್ದು, ಕೋಕೇರಿ, ನರಿಯಂದಳ, ಚೇಲಾವರ ಗ್ರಾಮಸ್ಥರು ಆಗಮಿಸಿ ಸಲಹೆ ಸೂಚನೆ ನೀಡಿ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸುವಂತೆ ಸಮಿತಿಯು ಪ್ರಕಟಣೆಯಲ್ಲಿ ಕೋರಿದೆ. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಇದೇ ತಿಂಗಳ ತಾರೀಕು 23ರಕ್ಕೆ ಐತವಾರ ಬೆಳಿಗ್ಗೆ 10:30 ಗಂಟೆಯಿಂದ ಮಡಿಕೇರಿ ಸಂಘದ ಸಭಾಂಗಣದಲ್ಲಿ ಜನಾಂಗದ LKGಯಿಂದ 1ನೇ ತರಗತಿ ಮುಟ್ಟನ ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಛದ್ಮವೇಷ, 2ನೇ ತರಗತಿಯಿಂದ 4ನೇ ತರಗತಿ ಮುಟ್ಟನ ಮಕ್ಕಳಿಗೆ ಅಮೃತ ಮಹೋತ್ಸವ ಕುರಿತು ಚಿತ್ರಕಲೆ, 5ನೇ ತರಗತಿಯಿಂದ 7ನೇ ತರಗತಿ ಮುಟ್ಟನ ಮಕ್ಕಳಿಗೆ ಸಾಮಾನ್ಯ ಜ್ಞಾನ, 8ರಿಂದ 10ನೇ ತರಗತಿ ಮುಟ್ಟನ ಮಕ್ಕಳಿಗೆ ಅಮೃತ ಮಹೋತ್ಸವ ಕುರಿತು ಭಾಷಣ ಪೈಪೋಟಿ, PUC ಮತ್ತು ಡಿಗ್ರಿ ಮಕ್ಕಳಿಗೆ ದೇಶಭಕ್ತಿ ಗೀತೆ ಪೈಪೋಟಿ ನಡೆಸುವೆ. ಹಂಗೆ ಪೈಪೋಟಿಲಿ ಭಾಗವಹಿಸಿಕೆ ಬಂದ ಮಕ್ಕಳ ಅಪ್ಪ ಒಂದಿರಿಗೂ ದೇಶಭಕ್ತಿ ಗೀತೆ ಪೈಪೋಟಿ ಉಟ್ಟು ಭಾಗವಹಿಸಿಕೆ ಖುಷಿ ಇರುವ ಮಕ್ಕ ಅಂದು ಬೆಳಿಗ್ಗೆ 9ರ ಗಂಟೆಯಿಂದ ಹೆಸರು ಕೊಡುವ ಕೂತ ಸಂಘದ ಪ್ರಕಟಣೆ ತಿಳಿಸುಟ್ಟು. ನಿಧನ ಸುದ್ದಿ. ಇದೇ ತಾರೀಕು ಅಂಜಾಂಗ ಮರಣಪಟ್ಟ ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್ ಕೊಕ್ಕಲೆರ ಜೋಯಪ್ಪ ಎಂಡ ನೀಲಕೊಡಿ ತಡೀರ ಆಕಿರಿ ಕಾರ್ಬಾರ್ ನಾಳೆ ಮಜ್ಜಣತ್ರಂಬೀದ 1ರ ಗಂಟೆಗೆ ಕುಶಾಲನಗರ ಗುಡ್ಡೆ ಹೊಸೂರು ಈಡನ್ ಗಾರ್ಡನ್ ಉಳ್ಳೋ ಐಂಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಿಚೆಟ್ಟಿತ್ತೆ. ಅರಕಾಡು ಗ್ರಾಮದ ನಿವಾಸಿ HR ರಂಗಸ್ವಾಮಿ ಅವರು 75ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. HR ರಂಗಸ್ವಾಮಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿ ಎನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡವಡ ಕುಲದೇವಿ ನಾಡರ ಜೀವನದಿ ಕಾವೇರಿ ಇದೇ 14 ಬೈಟ್ 7:21 ತೀರ್ಥರೂಪಿಣಿ ಐತಿ ದರ್ಶನ ತಪ್ಪ ಪವಿತ್ರ ತೀರ್ಥೋದ್ಭವತರ ಯಶಕ್ ಎಲ್ಲರೂ ಸಹಕರಿಸಿಡುವ ನೆಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಕೇಟಣತ್. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಜಾತ್ರೆಗೆ ಸಂಬಂಧಪಟ್ಟನಕ್ಕೆ ಬೋರೆ ಬೋರೆ ಇಲಾಖೆಕಾರ ಮಾಡಿಯಂಡು ಉಳ್ಳ ತಯಾರಿ ಕೂಡನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯ ಪ್ರತಿನಿಧಿಯಡ ಇಂಜ ಭಾಗಮಂಡಲ ತಿಂದು ನಡೆದ ಸಭೆಯಲ್ಲಿ ಅವಶ್ಯ ಸಲಹೆ ಸೂಚನೆ ಅಭಿಪ್ರಾಯತ್ನ ಪಡೆದನ್ನು ತಕ್ಕ ಪರಂದ ಅವು ಜಿಲ್ಲಾ ಪಿಂಜ ಪೊರ ರಾಜ್ಯ ತಿಂಜಬಪ್ಪ ಭಕ್ತಂಗಕ್ಕೆ ಭದ್ರತೆ ಪಿಂಜ ಮೂಲಭೂತ ಸೌಕರ್ಯತರ ವ್ಯವಸ್ಥೆ ಮಾಡುವಕ್ಕೆ ಕ್ರಮ ಎಡ್ತಂಡಿತು ಎಂದು ಅರಿಚಿಟ್ಟಿತು. ಭಕ್ತಂಗಡ ಭಾವನೆಗೆ ನೊಂಬಲ ಆಕತನಕ್ಕೆ ಪದ್ಧತಿ ಪೋಲೆ ಆಚರಣೆಯನ್ನು ನಡೆಸುವ ಅಂದು ಎಣಿಚಿ. ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗಜೇಂದ್ರ ಪ್ರಸಾದ್ ತಕ್ಕ ಪರಂದಿತ್ತು ಸಂಚಾರ ವ್ಯವಸ್ಥೆ ಪಾರ್ಕಿಂಗ್ ಕೂಡನಕ್ಕೆ ಭಕ್ತಂಗಡ ಸುರಕ್ಷತೆಗೆ ಬೋಂಡಿ ಬಂದೋಬಸ್ತನ ಇಲಾಖೆ ಆದನಲ್ಲಿ ನಡೆಸುವ ಅಂದು ಮಾಹಿತಿ ಕೊಡ್ತದೆ. ಕಾವೇರಿ ತೀರ್ಥೋದ್ಭವತನ ಏದೇ ಗೊಂದಲ ಆಕತನಕ್ಕೆ ನಡೆಸುವಕ್ಕೆ ಸಂಬಂಧಪಟ್ಟನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯ ಪ್ರತಿನಿಧಿಯ ಪಲತರತರ ಸಲಹೆ ಕೊಡತ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚೀರ ಕ್ಯಾಪ್ಟನ್ ಅಯ್ಯಪ್ಪ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಸರ್ಕಾರತ್ರ ನಿರ್ದೇಶನ ಪೋಲೆ ಜಿಲ್ಲೆರ ಸರ್ಕಾರಿ ಪ್ರೈಮರಿ ಪಿನ್ ಹೈಸ್ಕೂಲ್ ಜಾಗಕ್ಕೆ ಸಂಬಂಧಪಟ್ಟನಕ್ಕೆ ಜಿಲ್ಲಾಧಿಕಾರಿ ಮಂಜೂರು ಮಾಡಿದ ಜಾಗತ್ರ ಮಂಜೂರಾತಿ ಕಾಗದತನ ಸ್ಕೂಲ್ ಶಿಕ್ಷಣ ಪಿನ್ ಸಾಕ್ಷರತಾ ಇಲಾಖೆ ಸಚಿವಂಗಳು ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಕೊಡ್ತದೆ. ಜಿಲ್ಲಾ ಪಂಚಾಯತಿ ಸಭಾ ಬಾಡಲ ನಿನ್ನಂದು ನಡೆದ ಕೊಡಗು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಂಜೂರಾತಿ ಕಾಗದ ಕೊಡ್ತಿತ್ತು ತಕ್ಕ ಪರಂದ ಅವು ಸ್ಕೂಲ್